ಈ ನೋಡ್ರಿ, ಮೊನ್ನೆ ನಮ್ಮ ಕೃಷಿ ಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ. ಅದರ ಏನು ಮಾಡಿದರು, ಕೃಷಿ ಹೊಂಡ, ನೀವು 70 ಫೀಟ್ ಉದ್ದ 70 ಫೀಟ್ ಅಗಲ 10 ಅಡಿ ಆಳದ್ದು ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡೆ ಅಂದರೆ ನಿನಗೊಂದು ಡೀಸೆಲ್ ಪಂಪ್ ಕೊಡಿಸ್ತೀವಿ, ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡಿಸ್ತೀವಿ ಅಂತ ತಿಳ್ಕೊಂಡಂದರು. ಈ ಸಲ ರೈತರು ಯಾರ್ಯಾರಿಗೆ ಐತಿ, ಇಲ್ಲಿ ನಮ್ಮ ದ್ಯಾಮಣ್ಣ ಜಮಖಂಡಿ ಅನ್ನೋರು ಇದ್ದರು, ಅವರು ತಾವು ಸ್ವಂತ ಮತ್ತು ಖರ್ಚು ಮಾಡ್ಕೊಂಡು 1 ಲಕ್ಷ ರೂಪಾಯಿ ಒಂದು ಕೆರೆ ನಿರ್ಮಾಣ ಮಾಡಿಕೊಂಡು 6 ಎಕರೆಗೆ ಹೆಸರು ಹಾಕಿ ಅದರೊಳಗೆ ಏನಿಲ್ಲ ಅಂತ ತಿಳ್ಕೊಂಡಂತಂದ್ರು ಮೊನ್ನೆ 5 ಚೀಲ ಹೆಸರು ತೊಗೊಂಡ್ರು. 5 ಚೀಲ ಹೆಸರು ಎದಕ್ಕಂದ್ರೆ ಹೊಂಡದೊಳಗೆ ಮಳೆಯಿಂದ ಸಂಗ್ರಹಗೊಂಡಿರ್ತಕ್ಕಂಥ ನೀರು ಆ ಡೀಸೆಲ್ ಪಂಪ್ನಿಂದ ಆ ಸ್ಪ್ರಿಂಕ್ಲರಿಗೆ ಹಚ್ಚಿ ಅವರು 2-3 ಸಲ ಕ್ರಿಟಿಕಲ್ ವಾಟ್ರಿಂಗ್ ಮಾಡಿದರು. ಅವರು ಆ ಸಂದಿಗ್ಧ ಪರಿಸ್ಥಿತಿ ಅದು ಬೇಕಾದಾಗ ಇವರು ಕೊಟ್ಟರು. ಹಾಗಾಗಿ ಅಷ್ಟರ ಬಂತು. ಹೇಳಿದರು ಅವರು 50,000 ಬಂತ್ರಿ 5 ಚೀಲ, ಅಷ್ಟರ ನಾನು ಕೆರೆ ತೋಡಿಸಿದ್ರೆ ಅರ್ಧ ಭಾಗರ ಖರ್ಚು ಆತಲ್ಲ ಹೋತಲ್ಲ ಅಂತ. ಭಾಳ ಮಂದಿ ಏನು ಮಾಡ್ತಾರೆ, ನಮ್ಮ ರೈತರು ಒಡ್ಡ ಹಾಕಿಸ್ಕೊಂಡ್ರು, ಬಿಟ್ಟರು, ಡೀಸೆಲ್ ಪಂಪ್ ಸಕಾಲಕ್ಕೆ ತರಲಿಲ್ಲ, ಆ ಇನ್ನೊಂದು ಸ್ಪ್ರಿಂಕ್ಲರ್ ಸೆಟ್ ತರಲಿಲ್ಲ, ಅದನ್ನು ಹಂಗೆ ಬಿಟ್ಟುಕೊಟ್ಟು ಹೋಗಿಬಿಟ್ರು. ಇಂಥ ಹೊತ್ತಿನಾಗ ನೋಡ್ರಿ, ಅದನ್ನೆಲ್ಲ ಬಿಟ್ಟುಕೊಟ್ಟು ಹೋಗಿದ್ದಕ್ಕೆ ಅವ್ರು ಪೀಕ್ ಬದುಕಿಸ್ಲಿಕ್ಕೆ ಆಗಲಿಲ್ಲ. ನಮ್ಮ ಕಡೆಯಲ್ಲಿ ನಮ್ಮ ಹಂತೆಗೆ ಇರತಕ್ಕಂಥ ಸಮಸ್ಯೆ ಇದರಿಂದ ನಾವು ಹೊರಗೆ ಬರೋದು ಯಾವಾಗ ಅಲ್ಲಿರ್ತಾವೆ. ಕೃಷಿ ಇಲಾಖೆಗೂ ಕೆಲವು ಸಮಸ್ಯೆಗಳದಾವೆ ತಾಂತ್ರಿಕ ತೊಡಗು. ಈಗ 50 ಮಂದಿ ರೈತರು ಸ್ಪ್ರಿಂಕ್ಲರ್ ಸೆಟ್ಟಿಗೆ ಆರ್ಡರ್ ಮಾಡಿರ್ತಾರೆ, ಎಲ್ಲರಿಗೂ ಅವ್ರಿಗೆ ಪೂರೈಕೆ ಮಾಡೋಕ್ಕೆ ಆಗೋದಿಲ್ಲ. ಅವರೆಲ್ಲ ವಿನಾಯಿತಿ ಕೊಟ್ಟು ಅದನ್ನು ಮಾಡಿ ಸರ್ಕಾರದಿಂದ ಮತ್ತೆ ಅದಕ್ಕೆ ಹಣ ತೊಡಗಿಸಿ ಆ ಮೂಲಕವಾಗಿ ಅದನ್ನು ಬಟ್ವಡೆ ಮಾಡೋದು ಅಂತ ತಿಳ್ಕೊಂಡು ಅದು ಸ್ವಲ್ಪ ವಿಳಂಬ ಆಗುತ್ತೆ. ಆದರೆ ಉಳಿದವ್ರ ಮಾಡ್ಕೋಬೇಕಲ್ಲ, ಒಂದು 25 ಮಂದಿಯಾರ ಮಾಡ್ಕೋಬೇಕು, 10 ಮಂದಿಯಾರ ಮಾಡ್ಕೋಬೇಕು, ಆಗಲಿಲ್ಲ. ಆದರೆ ಇದೇ ಹೊತ್ತಿಗೆ ಇನ್ನೂ ಒಂದು ಚಮತ್ಕಾರ ಏನಾಗೈತಿ ಅಂತಂದರೆ, ರೈತರಿಗೆ ಈಗ ಮನವರಿಕೆ ಆತಿ ಸರ್, ಕೃಷಿ ಹೊಂಡಗಳ ಪ್ರಾಮುಖ್ಯತೆ ಏನೈತಪ್ಪ, ಅದರೊಳಗೆ ನೀರು ಸಂಗ್ರಹ ಆದ್ರಪ್ಪ ಅಂತಂದರೆ, ತಜ್ಞರು ಹೇಳುವಂಗೆ ನಾವು ಡೀಸೆಲ್ ಎಂಜಿನ್ ಹಚ್ಚಿ ಸ್ಪ್ರಿಂಕ್ಲರ್ ಮೂಲಕವಾಗಿ ನಾವು ನಮ್ಮ ಪೀಕ್ಗಳನ್ನು ಬದುಕಿಸ್ಕೋಬೋದು. ಕೊನೆ ಪಕ್ಷ ನಾನು 25%ನಷ್ಟಾದರೂ ಕೂಡ ಪೈರನ್ನು ತಗೋಬಹುದು ಅಂತ ತಿಳ್ಕೊಂಡು ಅನ್ನೋದು ಮನವರಿಕೆಗೆ ಬಂದಾರೆ ಈಗ ರೈತರು. ಎಷ್ಟೋ ಮಂದಿ ಹಿಂಗೆ ಬಂದದ್ದನ್ನು ನೋಡಿದರು, ಓ ನಾನು ಈಗ ಮತ್ತೆ ಕೃಷಿ ಇಲಾಖೆಗಳು ರೈತ ಸಂಪರ್ಕ ಕೇಂದ್ರಗಳು ಅದಕ್ಕೆ ಮುಗಿಬಿದ್ದಾರೆ, ದೊಡ್ಡ ದೊಡ್ಡ ನಮ್ಮ ಕೃಷಿ ಹೊಂಡಗಳನ್ನು ಮಾಡಿರಿ, ನಮ್ಮದು ಬಿಲ್ ಮಾಡಿಸ್ರಿ, ಆ ಸ್ಪ್ರಿಂಕ್ಲರ್ ಸೆಟ್ ಕೊಡ್ರಿ, ಅದಕ್ಕೆ ಆರ್ಡರ್ ಮಾಡಿಸ್ರಿ ಇದು ಅಂತ ತಿಳ್ಕೊಂಡಂತೇಳಿ. ಇದು ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಸರ್. ಅದಕ್ಕೆ ಎಲ್ಲವೂ ಕೂಡ ಈ ಸಂಕೀರ್ಣವಾದಂಥ ಸಮಸ್ಯೆಯೊಳಗೆ ಬಗೆಹರಿಸ್ಕೊಳ್ಳೋದ್ರಾಗ ನಾವೆಲ್ಲರೂ ಕೂಡಿಕೊಂಡು ಇದ್ರಪ್ಪ ಅಂತಂದ್ರೆ, ಮುಖ್ಯವಾಗಿ ರೈತ ನನ್ನ ಬಗ್ಗೆ ನಾನು ಕಾಳಜಿ ಮಾಡೋದು, ನಾನು ಈ ವ್ಯವಸ್ಥೆಯೊಳಗೆ ನನ್ನನ್ನು ನಾನು ಹೇಗೆ ಪಾರು ಮಾಡ್ಕೋಬೋದು ಸಾತ್ವಿಕವಾದಂಥ ರೀತಿಯೊಳಗೆ ಅನ್ನೋದನ್ನು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಶ್ರಮ ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳನ್ನು ಕೂಡಿಸ್ಕೊಂಡು ಆ ರೀತಿ ಜಾಣ್ಮೆಯಿಂದ ಒಕ್ಕಲುತನ ಮಾಡಿದರೆ ಖಂಡಿತವಾಗಿಯೂ ಕೂಡ ಈ ಬಗೆಯ ಅಪಾಯಗಳಿಗೆ ನಮ್ಮ ರೈತ ತುತ್ತಾಗಲಾರ. ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕುರಿತು ಕಿರು ಮಾಹಿತಿ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ದುತ್ತರಗಾವಿ ಅಂತೇಳಿ, ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಮತ್ತು ಮುಂದಿನ ಒಂದು ವಾರದಲ್ಲಿ ನಮಗೆ ಲಭ್ಯವಿರುವ ಒಂದು ಮಳೆ ಮುನ್ಸೂಚನೆ ಬಗ್ಗೆಯೂ ಸಹ ನಾನು ವಿವರ ಕೊಡ್ತೇನೆ. ರೈತ ಬಾಂಧವರೇ, ನಾವು ಮುಂಗಾರಿನ ಹಂಗಾಮಿನಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಸರಿಸುಮಾರಾಗಿ 335 ಮಿಲಿಮೀಟರ್ದಷ್ಟು ಮಳೆ ದಾಖಲಾಗೈತಿ. ಅಂದರೆ 366 ಮಿಲಿಮೀಟರ್ದಷ್ಟು ಬರಬೇಕಾಗಿತ್ತು, ಅಂದರೆ ನಮಗೆ ಸರಾಸರಿಯಷ್ಟು ಮಳೆ ದಾಖಲಾಗೈತಿ ಈ ಬಳ್ಳಾರಿ ಜಿಲ್ಲೆಯಾದ್ಯಂತ. ಹಾಗೆಯೇ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ಸುಮಾರು 379 ಮಿಲಿಮೀಟರ್ದಷ್ಟು ಮಳೆ ದಾಖಲಾಗೈತಿ, ಅಂದರೆ ಅಲ್ಲಿಯೂ ಸಹ ನಮಗೆ ಸರಾಸರಿ ಮಳೆಯಷ್ಟು ಮಳೆ ಆಗೈತಿ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಮುಂದಿನ ಒಂದು ವಾರದಲ್ಲಿ ನೋಡೋದಾದರೆ ನಮಗೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಸುಮಾರು ಸಾಧಾರಣದಿಂದ ಮಧ್ಯಮದವರೆಗೆ ಅಲ್ಲಲ್ಲಿ ಚದುರದಂತೆ ಮಳೆಯಾಗುವ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಹಾಗೆಯೇ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ನಮಗೆ ಸಾಧಾರಣವಾಗಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗುವ ಒಂದು ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಾವುಗಳು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಅವು ಏನಪ್ಪಾ ಅಂತಂದರೆ, ಈಗ ಈ ಒಂದು ಮಳೆ ಆಯ್ತಂದರೆ ಆ ನೀರು ಹರಿದು ಹೋಗದೆ ಅಥವಾ ಪೋಲಾಗದೆ ವೇಸ್ಟ್ ಆಗದೇ ತಮ್ಮ ಹೊಲದಲ್ಲಿನೇ ಇಂಗುವ ಹಾಗೆ ಒಂದು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆಲ್ರೆಡಿ ಈಗ ಹಿಂಗಾರಿನ ಬೆಳೆಗಳು ಬಿತ್ತಿದ್ದಾರೆ, ಆ ಒಂದು ಏನಾಗಬೇಕಪ್ಪ ಅಂತಂದರೆ ಆ ಬೆಳೆಗಳಲ್ಲೇ ತಾವು ಎಡೆಕುಂಟೆಗಳನ್ನು ಹೊಡೆದು ಆ ನೀರು ಅಲ್ಲೇ ಇಂಗುವ ಹಾಗೆ ಒಂದಿಷ್ಟು ಕ್ರಮ ಕೈಗೊಳ್ಳ್ರೆ. ಹಾಗೇ ನಮ್ಗೀಗ ಸುಮಾರು ಬೇಗನೆ ಬಿತ್ತಿದ 20-25 ದಿವಸದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಇತರ ಬೆಳೆಗಳಿದಾವೆ. ಅಲ್ಲಿ ಏನ್ ಮಾಡೋಕಪ್ಪ ಅಂತಂದ್ರೆ ಅಂತರ ಬೇಸಾಯ ಕ್ರಮಗಳನ್ನು ಕೈಗೊಳ್ಬೇಕು. ಆಮೇಲೆ ಕಳೆ ನಿಯಂತ್ರಣದ ಅವನು ತಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಮಳೆ ಕೊರತೆ, ತೇವಾಂಶದ ಕೊರತೆ ಇರೋದರಿಂದ ಹೊಲದಲ್ಲಿ ಕಳೆ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ, ಸೊ ಬೆಳೆಯ ಮೇಲೆ ಪರಿಣಾಮ ಬೀರ್ತೈತೆ. ಸೊ ಹಾಗೇನೆ ಈಗ ಏನಾಗುತ್ತಪ್ಪ ಅಂತಂದ್ರೆ ನಾವು ಹಿಂಗಾರಿ ಜೂರದಲ್ಲಿ ಅದನ್ನು ನಾವು ಕಳೆ ನಿಯಂತ್ರಣವನ್ನು ಅಲ್ಲಿ ಮಾಡಬೇಕಾಗತ್ತೆ. ಈಗ ಕಡಲೆ ಬಿತ್ತನೆ ನಾವು ಮಾಡೋದಂದ್ರೆ ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 liter ಪೆಂಡೆಮಿತಿಲಿನ್ 30 EC ಅಂತ ಹೇಳ್ತೀವಿ, ಅಥವಾ 0.8 liter ಪೆಂಡೆಮಿತಿಲಿನ್ 38 CS ರೂಪದಲ್ಲಿ ಸಿಗ್ತೈತಿ. ಇದನ್ನು ನಾವು ಸುಮಾರು 300 liter ನೀರಿನಲ್ಲಿ ಬೆರೆಸಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಅದು ಯಾವಾಗಪ್ಪ ಅಂದರೆ ಬಿತ್ತಿದ ದಿವಸ ಅಥವಾ ಮರು ದಿವಸ ಅಷ್ಟೇ ಮಾಡಬೇಕಾಗತ್ತೆ. ಈ ಥರ ಮಾಡಿದ್ರೆ ನಮಗೇನಾಗುತ್ತೆ, ಕಸ ಬರುವುದು ಕಡಿಮೆ ಆಗುತ್ತೆ ಕಡಲೆಯಲ್ಲಿ. ಹಾಗೆ ನಾವು ಕಡಲೆಯಲ್ಲಿ ಏನು ಮಾಡ್ತೀವಿ, ಈಗ ಯಾವಾಗ ಬಿತ್ತಬೇಕಪ್ಪ ಅಂದರೆ ಅಕ್ಟೋಬರ್ 2 ವಾರದಿಂದ ನವಂಬರ್ 2 ವಾರದವರೆಗೂ ನಾವು ಬಿತ್ತನೆ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಬಿತ್ತನೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಪ್ರತಿ ಎಕರೆಗೆ ಎಷ್ಟು ಬೇಕಾಗ್ತಾವಲ್ಲ ಆ ಬೀಜಕ್ಕೆ ನಾವೇನು ಮಾಡಬೇಕಂದ್ರೆ 500 gram ರೈಜೋಬಿಯಂ ಹಾಗೂ 500 gram ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಮಾಡಿದರೆ ಉತ್ತಮ ಬೆಳೆ ಬರಲು ನಮಗೆ ಸಹಾಯಕಾರಿ ಆಗ್ತೈತೆ. ಆಮೇಲೆ ಈಗ ನಾ ಹಿಂಗಾರಿನಲ್ಲಿ ಏನಾಗುತ್ತೆ, ಸ್ವಲ್ಪ ಮಳೆ ಕೊರತೆ ಎದ್ದು ಕಾಣ್ತಾ ಇರ್ತವೆ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಬೆಳೆಗಳಲ್ಲಿ ಬರ ನಿರೋಧಕ ಒಂದು ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, 2ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಹಾಗೇನೆ ಈಗ ತೊಗರಿ ಬೆಳೆ, ಅದರಲ್ಲಿ ತೊಗರಿ ಬೆಳೆ ಒಂದು ಹೂವಾಡುವ ಹಂತದಲ್ಲಿದೆ, ಆಮೇಲೆ ಕಾಳು ಕಟ್ಟುವ ಹಂತದಲ್ಲಿಯೂ ಸಹ ಇದ್ದಾವೆ. ಸೊ ತೊಗರಿ ಬೆಳೆಯಲ್ಲಿ ಏನಾಗುತ್ತೆ, ಕಾಯಿ ನೊಣ ಒಂದು ಬರುವ ಸಾಧ್ಯತೆ ಇರುತ್ತೆ ಈಗ. ಸೊ ಅದರ ನಿಯಂತ್ರಣಕ್ಕೆ ಏನು ಮಾಡೋಕಂದ್ರೆ 0.2 gram ಥೈಮೆಥಾಕ್ಸಾಮ್ 25 WG ಅಂತ ಹೇಳ್ತೀವಿ, ಅಥವಾ 0.2 milliliter ಇಮ್ಡಾಕ್ರೋಪಿಡ್. ಸೊ ಇದನ್ನು ನಾವು 10 gram ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಆಮೇಲೆ ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ಒಂದು ನಿರ್ವಹಣೆಗಾಗಿ 0.15 milliliter ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಅದು 18.5 CS ರೂಪದಲ್ಲಿ ಸಿಗ್ತೈತೆ. ಇಲ್ಲಪ್ಪ ಅಂತಂದ್ರೆ 2 milliliter ಪ್ರೊಫೆನಫಾಸ್, ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಆಮೇಲೆ ಈಗ ಹತ್ತಿ, ಆಲ್ರೆಡಿ ಹತ್ತಿ ಬಿಡಿಸುವ ಒಂದು ಸಮಯ, ಸ್ವಲ್ಪ ನಾವು ಮುಂಜಾಗ್ರತಾ ಮಳೆಯ ಒಂದು ಮುಂಜಾಗ್ರತಾ ನೋಡಿಕೊಂಡು ನಾವು ಹತ್ತಿಯನ್ನು ಬಿಡಿಸ್ಬೇಕು. ಆಮೇಲೆ ಒಂದು ಲೇಟಾಗಿ ಬಿತ್ತಿದ ಒಂದು ಹತ್ತಿಯಲ್ಲಿ ಏನಾಗಿರುತ್ತೆ ಅಂದರೆ ಈಗ ಗುಲಾಬಿ ಕಾಯಿ ಕೊರಕದ ಬಾಧೆಯು ಕಾಣಿಸ್ತಾ ಇದೆ ಅಲ್ಲಲ್ಲಿ. ಸೊ ಈ ಗುಲಾಬಿ ಕಾಯಿ ಕೊರಕದ ಒಂದು ಬಾಧೆ ಹತೋಟಿ ಮಾಡಲು ನಾವೇನು ಮಾಡ್ಕೊಂತಂದ್ರೆ 2 milliliter ಪ್ರೊಫೆನಫಾಸ್ 50 EC ರೂಪದಲ್ಲಿ ಸಿಗ್ತೈತಿ, ಹಾಗೂ 7-10 ದಿನಗಳ ನಂತರ 0.5 milliliter ಲ್ಯಾಂಬ್ಡೋಸೈಲೋತ್ರಿನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಹಾಗೆ ಭತ್ತದಲ್ಲಿ ಈಗ ನಾವು ಭತ್ತದಲ್ಲಿ ಅಂಗಮಾರಿ ದುಂಡಾಣು ಅಂಗಮಾರಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವೇನು ಮಾಡೋಕಂದ್ರೆ 0.6 gram ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಅಂತ ಹೇಳ್ತೀವಿ, ಮತ್ತು 3 gram ಕಾರ್ಬನ್ ಆಕ್ಸಿಕ್ಲೋರೈಡ್ COC, ಅದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಈಗ ಭತ್ತದಲ್ಲಿ ಏನಾಗುತ್ತೆ, ಬೆಂಕಿ ರೋಗ ಕಂಡು ಬಂದಿದೆ ಅಲ್ಲಲ್ಲಿ. ಸೊ ಅದಕ್ಕಾಗಿ ನಾವೇನು ಮಾಡೋಕಂದ್ರೆ 1 gram ಕಾರ್ಬನ್ ಡೈಜಿಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ ಸುಮಾರು 2 ಸಲ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಭತ್ತದಲ್ಲಿ ಈಗ ಕಾಡಿಗೆ ರೋಗ ಏನರ ಬಂತಪ್ಪ ಅಂತಂದರೆ ಅದರ ಹತ್ತೊಟ್ಟಿಗೆ ನಾವೇನು ಮಾಡಬೇಕು, ಒಂದು 2 ಕೆಮಿಕಲ್ ಕಂಬೈನ್ ಇರೋದು ಒಂದು ಪ್ರಾಡಕ್ಟ್ ಸಿಗ್ತೈತಿ, ಅದೇನಪ್ಪ ಅಂತಂದರೆ ಟ್ರೆಪ್ಲಾಕ್ಸ್ ಟ್ರೀ ಸ್ಟಾಬಿನ್ ಪ್ಲಸ್ ಟೆಬಕೊನಾಜಲ್ ಅಂತ ಹೇಳ್ತೀವಿ, ಇವೆರಡೂ ಕಂಬೈನ್ಡ್ ಒಂದು ಪ್ರಾಡಕ್ಟ್ ಸಿಗುತ್ತೆ. ಅದನ್ನು ನಾವು 1.5 gram ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ರೈತ ಬಾಂಧವರೇ, ಈಗ ನಮ್ಮ ಟೊಮೆಟೋಲಿ ಏನಾಗುತ್ತೆ, ಅಂಗಮಾರಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ನಾವು ಏನು ಮಾಡಬೇಕು, 2 gram ಮ್ಯಾಂಕೋಜಬ್ ಅಥವಾ 2 gram ರೋವಲ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಣೆ ಮಾಡಬೇಕು. ಈಗ ಟೊಮೆಟೋದಲ್ಲಿ ಆಮೇಲೆ ಮೆಣಸಿನ ಗಿಡದಲ್ಲಿ ಏನಾಗುತ್ತೆ, ಕಾಯಿ ಕೊರಕದ ಬಾಧೆ ಕಂಡು ಬರ್ತಾ ಇರುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, 1 gram ಥಯೋಡಿಕಾರ್ಬ್ 75 WP ಅಂತ ಹೇಳ್ತೀವಿ, ಇಲ್ಲಪ್ಪ ಅಂತಂದರೆ ಇಮಾಮೆಕ್ಟಿನ್ ಬೈಂಜೈಟ್ ಅನ್ನು ಸಹ ನಾವು ಸಿಂಪಡಣೆ ಮಾಡ್ಬೋದು. ಆಮೇಲೆ ಈಗ ಜಾನುವಾರುಗಳಿಗೆ ಏನಾಗುತ್ತೆ ಅಂದರೆ, ಈಗ ತಾನೇ ಹುಟ್ಟಿದ ಒಂದು ಕರುಗಳು ಏನಿರ್ತಾವೆ ಹುಟ್ಟಿದ ದಿನ ಅಥವಾ ಅದಕ್ಕೇನು ಮಾಡಬೇಕು, ಜಂತುನಾಶಕದ ಒಂದು ಔಷಧಿಯನ್ನು ನಾವು ಹಾಕಿಸ್ಬೇಕಾಗತ್ತೆ. ಈ ಥರ ಮಾಡೋದರಿಂದ ಅದರ ಮರಣ ಪ್ರಮಾಣನ ಕಡಿಮೆ ಮಾಡಬಹುದು. ಆಮೇಲೆ ಈಗ ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ಒಂದು ರೋಗ ನಿರೋಧಕ ಶಕ್ತಿಯು ಸಹ ನಮಗೆ ಹೆಚ್ಚು ಒಂದು ಸಾಧ್ಯತೆ ಇರುತ್ತೆ. ಸೊ ರೈತ ಬಂದವರು, ಈಗ ನಮಗೆ ಮುಂದಿನ ಒಂದು ವಾರದಲ್ಲಿ